ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸಿ. ನಾವು ಅಂದುಕೊಂಡಂತಹ ಗುರಿಯನ್ನ ಮುಟ್ಟಬೇಕಾದ್ರೆ ನಾವು ಮಾಡುವಂತಹ ಕೆಲಸದೊಳಗ ಶಿಸ್ತು ಇರಬೇಕಾಗ್ತದೆ. ಶಿಸ್ತು ಅಂತಂದ್ರೆ ವಿಶೇಷವಾಗಿ ಮುನ್ನೆಚ್ಚರಿಕೆಯನ್ನ ವಹಿಸುವಂತಹದ್ದು, ಆ ಕೆಲಸದ ಬಗ್ಗೆ ಯೋಜನೆಯನ್ನ ಮಾಡಿ ಚಾಚು ತಪ್ಪದಂತಹ ಅನುಷ್ಠಾನಕ್ಕೆ ನಾವು ಅಣಿಯಾಗುವುದು. ಆತ್ಮೀಯರೇ, ನಾನು ಸೋಮಶೇಖರ್ ಯಸ್ರುಳಿ ಮತ್ತೊಂದು ಮೇಘ ಸಂದೇಶ ಸಂಚಿಕೆಯ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತಾ ಇದ್ದೇನೆ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಆಸಕ್ತರಿಗೆ, ಶ್ರೋತೃಗಳಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಲದ ದಸರಾ ಹಬ್ಬ ತಮ್ಮೆಲ್ಲರ ಬಾಳಿನೊಳಗ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ತರಲಿ ಅಂತೇಳಿ ನಾವು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀವಿ. ಮುಂಗಾರು ಮಾನ್ಸೂನ್ ಬಹುತೇಕ ಮುಗಿದು ಹೋಗ್ಯದ. ಈ ಸಲದ ಮುಂಗಾರು ಮಳೆ ನಾವು ಅಂದುಕೊಂಡಂಗ ಹೆಚ್ಚಿನ ಮಳೆಯನ್ನ ಈ ಸಲ ತಂದದ. ಭಾರತೀಯ ಹವಾಮಾನ ಇಲಾಖೆಯವರು ಈ ಸಲದ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ. ಈ ಸಲದ ಮುಂಗಾರು ಹ್ಯಾಂಗಿತ್ತು ಅನ್ನುವಂತಹ ಒಂದು ರಿಪೋರ್ಟ್ ಇದೆ. ಅದು ವಿಸ್ತೃತವಾದಂತಹ ವರದಿಯನ್ನ ನಾವು ಮುಂದಿನ ವಾರ ತಮ್ಮ ಮುಂದೆ ಪ್ರಸ್ತುತ ಮಾಡ್ತೀವಿ. ಈಗ ಸಂಕ್ಷಿಪ್ತವಾಗಿ ಹೇಳುವುದೇನಪ್ಪಾ ಅಂತಂದ್ರೆ, ಮುಂಗಾರು ಈ ಸಲ ನಿರೀಕ್ಷೆ ಮಾಡಿದಂಗ ಹೆಚ್ಚಿನ ಮಳೆಯನ್ನ ನಮ್ಮ ದೇಶದೊಳಗೆ ಸುರಿದದ. ಶೇಕಡ 105 ರಿಂದ ಶೇಕಡ 110 ತನಕನು ಮಳೆ ಆಗ್ಯದ ಅಂತೇಳಿ ವರದಿ ಹೇಳ್ತಾ ಇದೆ. ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಈ ಒಂದು ಅಂಕಿ ಅಂಶದಿಂದ ನಮಗೆ ಗೊತ್ತಾಗ್ತದೆ. ಸಾಮಾನ್ಯ ಮಳೆ ಅಂತಂದ್ರೆ ಶೇಕಡ 96 ರಿಂದ 104 ತನಕ ಏನು ವ್ಯಾಪ್ತಿ ಅದ, ಆ ವ್ಯಾಪ್ತಿಯೊಳಗೆ ಮಳೆ ಆಯಿತು ಅಂತಂದ್ರೆ ಅದು ಸಾಮಾನ್ಯ ಮಳೆ. ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಮೊದಲೇ ಹೇಳಿದ್ರು ಈ ಸಲ ಹೆಚ್ಚಿನ ಮಳೆಯನ್ನ ನಾವು ಪಡಿಬಹುದು ಅಂತೇಳಿ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯನ್ನ ನಾವು ಈ ಸಲ ಪಡಿತೀವಿ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಅದೇ ರೀತಿಯಾಗಿ 100ಕ್ಕೆ 100ರಷ್ಟು ಅವರು ಹೇಳದಂಗ ಈ ಸಲ ಮಾನ್ಸೂನ್ ಹೆಚ್ಚಿನ ಮಳೆಯನ್ನ ನಮಗೆ ತಂದಿದೆ. ಸಾಮಾನ್ಯವಾಗಿ ಸರಾಸರಿಯಾಗಿ 87 ಸೆಂಟಿಮೀಟರ್ ಮಳೆ ಆಗಬೇಕು. ಇದು 1971 ರಿಂದ 2000 ಇಸವಿ ಏನದ, ಈ ಒಂದು 50 ವರ್ಷಗಳ ಸರಾಸರಿಯನ್ನ ನೋಡಿದ್ರೆ 87 ಸೆಂಟಿಮೀಟರ್ ಮಳೆ ಅಂದ್ರೆ 870 ಮಿಲಿಮೀಟರ್ನಷ್ಟು ಮಳೆ ಸರಾಸರಿಯಾಗಿ ಮುಂಗಾರು ಹಂಗಾಮಿನೊಳಗ ಜೂನ್ 1 ರಿಂದ ಸೆಪ್ಟೆಂಬರ್ 30 ತನಕ ಈ ಅವಧಿಯೊಳಗ ಆಗಬೇಕು. ಆದ್ರೆ ಈ ಸಲ ಆಗಿದ್ದೇನಪ್ಪಾ ಅಂತಂದ್ರೆ 92.5 ಸೆಂಟಿಮೀಟರ್ನಷ್ಟು ಮಳೆ ಆಗ್ಯದ, ಅಂದ್ರೆ 925 ಮಿಲಿಮೀಟರ್ನಷ್ಟು ಮಳೆಯನ್ನ ಈ ಸಲ ನಾವು ಜೂನ್ 1 ರಿಂದ ಸೆಪ್ಟೆಂಬರ್ 30 ಅವಧಿ ಒಳಗ ಪಡೆದಿವಿ. ಅಂದ್ರೆ ಹೆಚ್ಚಿನ ಮಳೆಯನ್ನ ನಾವು ಈ ಸಲ ಪಡೆದಿವಿ. ಇದರ ವಿಸ್ತೃತ ರಿಪೋರ್ಟ್ ಇದೆ, ಅದನ್ನ ನಾವು ಮುಂದಿನ ವಾರದೊಳಗ ಚರ್ಚೆ ಮಾಡೋಣ. ಎಷ್ಟು ಹೆಚ್ಚಿಗೆ ಆಯಿತು, ನಮ್ಮ ದೇಶದ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚಾಯಿತು ಕಡಿಮೆ ಆಯಿತು, ಮತ್ತೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮಳೆಯನ್ನ ನಾವು ಪಡೆದಿವಿ, ಈ ಎಲ್ಲಾ ವಿಚಾರಗಳು ಅಲ್ಲಿ ಆ ವರದಿ ಒಳಗದಾವ. ಅದನ್ನ ನಾವು ಮುಂದಿನ ವಾರ ವಿಸ್ತಾರವಾಗಿ ನೋಡೋಣ. ತಾವು ಕಳೆದ ವಾರ ಬಹಳ ಸಂತೋಷದಿಂದಿದ್ರಿ, ಎಲ್ಲಿ ಮಳೆ ಆಗಿಲ್ಲ ಆ ಪ್ರದೇಶಗಳಲ್ಲಿ ಮಳೆ ಆಗುವಂತಹ ಒಂದು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ವಿ. ಅನೇಕ ಕಡೆಗಳಲ್ಲಿ ಮಳೆ ಆಗ್ಯದ, ಕೆಲವು ಕಡೆ ಮಳೆಯಿಂದ ಹಾನಿಯಾದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಮಳೆ ಇಲ್ಲದೆ ಕೂಡ ಹಾನಿಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಕೆಲವರು ತಾವು ಹೇಳ್ತಾ ಇದ್ರಿ, ವಿಮಾ ಯೋಜನೆಯನ್ನು ಕೂಡ ನಾವು ಮಾಡಿದ್ದೀವಿ, ನಮ್ಮ ಹತ್ತಿ ಬೆಳೆ ಮಳೆಯಿಂದಾಗಿ ಹಾಳಾಗಿದೆ, ಏನ್ ಮಾಡಬೇಕು ಅನ್ನುವಂತಹ ಒಂದು ಸಂದಿಗ್ಧದೊಳಗ ನಾವಿದ್ದೀವಿ, ಅದರ ಬಗ್ಗೆ ತಾವು ನಮಗೆ ತಿಳಿಸ್ರಿ ಅನ್ನುವಂತಹ ಮಾತನ್ನ ನಮ್ಮ ರೈತರೊಬ್ಬರು ಹೇಳಿದ್ದಾರೆ. ಮೊದಲು ತಾವೇನು ನಮಗೆ ಸ್ಪಂದಿಸಿದ್ದೀರಿ, ತಮ್ಮ ವಿಚಾರಗಳನ್ನ ಏನ್ ಹೇಳಿದ್ದೀರಿ, ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಏನ್ ಹಂಚಿಕೊಂಡಿದ್ದೀರಿ, ಮೆಸೇಜ್ಗಳ ಮೂಲಕ, ಆಡಿಯೋ ಕ್ಲಿಪ್ಗಳ ಮೂಲಕ, ವಿಡಿಯೋಗಳ ಮೂಲಕ ಮತ್ತು ಸಂದೇಶಗಳ ಮೂಲಕ ತಮ್ಮ ಧ್ವನಿಯನ್ನ ಮೊದಲು ಕೇಳೋಣ, ಆ ನಂತರ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗ್ರಾಮದ ಶೇಖರಪ್ಪ ಬಾಗ್ಲಿ ಅವರು ಮಾತನಾಡುತ್ತೇನೆ. ನಿನ್ನೆ ಸಾಯಂಕಾಲ ಭಾರಿ ಮಳೆಯಿಂದ ನಮ್ಮ ಜಮೀನಿನಲ್ಲಿ ರಭಸದ ಗಾಳಿ ಗುಡುಗು ಮಿಂಚಿನಿಂದ ಅಜ್ಜನ್ನು ನೆಲಸಮ ಆಗಿದೆ. ಇದು ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತದೋ ಆಗುದಿಲ್ಲೋ ಎಂಬುದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಸೋಮಶೇಖರ್ ಹುಳಿ ಗುಲ್ಬರ್ಗ ಜಂಟಿ ವಿಮಾ ಕಂಪನಿಯವರು ಇರ್ತಾರೆ, ನಮಗೆ ಮಾಹಿತಿ ಕೊಡಿಸಬೇಕು. ನಾನು ಇನ್ಸೂರೆನ್ಸ್ ಅನ್ನು ಮಾಡಿರುತ್ತೇನೆ, ಆದ ಕಾರಣಕ್ಕಾಗಿ ಇದು ಸಂಬಂಧಪಟ್ಟವರು ನನಗೆ ಸ್ವಲ್ಪ ಸಲಹೆಯನ್ನು ಕೊಡಬೇಕನ್ನು ತಮ್ಮಲ್ಲಿ ನನ್ನ ಕಸ ಸರ್. ಮಟ್ಟಮಾರಿ ಗ್ರಾಮದಿಂದ ಸರ್, 4 ದಿನ ಉತ್ತಮ ಮಳೆ ಆಗಿದೆ ಸರ್. ನಮಸ್ಕಾರ ಸರ್. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಟ್ಟಮಾರಿ ಗ್ರಾಮದಿಂದ ಎಲ್ ಕೆ ವೀರನಗೌಡ. ಕಲ್ಯಾಣ ಕರ್ನಾಟಕದ ರೈತರಿಗಾಗಿ ಮೂಡಿ ಬರುವ ಕಾರ್ಯಕ್ರಮವನ್ನು ನೀಡುತ್ತಿರುವ ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ಎಲ್ಲ ರೈತರ ಹಿತೈಷಿಗಳಾದ ಡಾಕ್ಟರ್ ಸೋಮಶೇಖರ್ ಹೆಸರುಳಿ ಸಾರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸುತ್ತಾ ಸರ್, ಕಳೆದ ಸಂಚಿಕೆಯಲ್ಲಿ ನೀವು ನಮಗೆ ತಿಳಿಸಿರುವ ಹಾಗೆ ನಮ್ಮ ಜಿಲ್ಲೆಯಲ್ಲಿ 54 mm ಅಂತ ನೀವು ಒಂದು ವಾಕ್ಯವನ್ನು ಹೇಳಿದ್ರಿ ಸರ್. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಉತ್ತಮ ಮಳೆಯಾಗಿದೆ ಸರ್. ಅದರಲ್ಲಿ ನಮ್ಮ ಮಠಮಾರಿ ಗ್ರಾಮದಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳಲ್ಲಿ 34 mm ಮಳೆಯಾಗಿದೆ ಸರ್. ಇದು ಒಂದು ಕೃಷಿ ಚಟುವಟಿಕೆ ಹಾಗೂ ಎಲ್ಲಾ ಬೆಳೆಗಳಿಗೆ ಬಹಳ ಅನುಕೂಲತೆಯಿಂದ ಮಳೆ ಬಂದಿದೆ ಸರ್. ಬಹಳ ಉತ್ತಮ ಮಳೆಯಾಗಿರೋದ್ರಿಂದ ಎಲ್ಲಾ ಕೃಷಿ ಚಟುವಟಿಕೆಗಳಿಗೆ ಅನುಕೂಲತೆಯಿಂದ ಮಾಡಿಕೊಟ್ಟಿದೆ ಸರ್. ಒಂದು ವಾರದ ಮುನ್ನೋಟವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ರೈತರು ತಮ್ಮ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದರು ಸರ್. ಈ ಒಂದು ಕಾರ್ಯಕ್ರಮ ಬಹಳ ಪ್ರಾಮುಖ್ಯತೆಯನ್ನು ಹಾಗೂ ಎಲ್ಲ ರೈತರಿಗೆ ಒಂದು ಮುನ್ನೆಚ್ಚರಿಕೆಯ ಕಾರ್ಯನಿರ್ವಹಿಸುತ್ತಿದೆ ಸರ್. ನಾವು ಹೊಲಕ್ಕೆ ಕ್ರಿಮಿನಾಶಕ ಸ್ಪ್ರೇ ಮಾಡಬೇಕಂದರೆ ಒಂದು ವಾರದ ಮುನ್ನೋಟವನ್ನು ನೋಡಿಕೊಂಡು ಎಲ್ಲಾ ರೀತಿಯಿಂದ ಸಿದ್ಧತೆ ಮಾಡಿಕೊಂಡು ಅದರಿಂದ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಇದ್ದೀವಿ ಸರ್. ಈ ಒಂದು ಮಳೆಯ ಎಲ್ಲ ರೈತರಿಗೆ ಒಂದು ದೊಡ್ಡ ವರದಾನವಾಗಿದೆ ಸರ್. ಹತ್ತಿ ಬೆಳೆಗಳು 80 ದಿನಗಳ ಪೂರ್ಣವಾಗಿದೆ ಸರ್. ಈ ಹಂತದಲ್ಲಿ ಕಾಯಿ ಬಿಡುವ ಸಮಯ ಇದೆ ಸರ್ ಇದು ಹತ್ತಿಯಲ್ಲಿ. ಆದ್ದರಿಂದ ನೀರಿನ ಒಂದು ಕೊರತೆ ಇತ್ತು ಸರ್. ಹತ್ತಿಯಾಗಲಿ ಅಥವಾ ಹಿಂಗಾರು ಬೆಳೆಯ ಸಂಪೂರ್ಣ ಬೆಳೆಗಾಗಿ ಒಂದು ಉತ್ತಮ ಮಳೆಯಾಗಿದೆ ಸರ್. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರುತ್ತಿರುವ ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ಸೋಮಶೇಖರ್ ಸಾರಿಗೆ ಎಲ್ಲ ನಮ್ಮ ಮೇಘ ಸಂದೇಶ ವತಿಯಿಂದ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸುತ್ತೇನೆ ಸರ್. ನಮಸ್ಕಾರಗಳು ಸರ್. ನಮಸ್ಕಾರ ಸರ್, ನಾವು ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಮಾತಾಡ್ತೀನಿ ಸರ್. ಸರ್, 573 ಸಂಚಿಕೆ ಪ್ರಕಾರ ಹೇಳಿದ್ರು ಸರ್, ಈ ವಾರ 3 ದಿನ ಭಾರಿ ಅಂದ್ರೆ ಭಾರಿ ಮಳೆ ಹೇಳಿದ್ರು ಸರ್. ಬುಧವಾರ, ಗುರುವಾರ, ಶುಕ್ರವಾರ ಮತ್ತಂಗೆ ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ ಸಾಧಾರಣ ಮಳೆ ಅಂತ ಹೇಳಿದ್ರು ಸರ್. ಎಲ್ಲಿ ಬಿತ್ತು ಎಲ್ಲಿಲ್ಲ ಅಂತ ಹೇಳಿದ್ರು ಸರ್. ಅದೇ ಪ್ರಕಾರ ಸರ್, ನಮ್ಮಲ್ಲಿ ಬುಧವಾರ ದಿನ ಭಾರಿ ಅಂದ್ರೆ ಅತಿ ಭಾರಿ ಮಳೆ ಬಿದ್ದ ಸರ್. ಅದಕ್ಕಿಂತ ಹೆಚ್ಚಿನದನ್ನು ಗುರುವಾರ ದಿನ ಭಾರಿ ಅಂದ್ರೆ ಭಾರಿ ಮಳೆ ಬಿದ್ದ ಸರ್. ಶುಕ್ರವಾರ ಒಂದು ದಿನ ಮೋಡ ಕವಿದ ವಾತಾವರಣ ಸರ್, ಮಳೆ ಬಿದ್ದಿಲ್ಲ ಸರ್. 80% ದಿನ ಬಿದ್ದಿಲ್ಲ ಸರ್. 70% ದಿನ ಭಾರಿ ಮಳೆ ಬಿದ್ದ ಸರ್. 90% ದಿನ ಭಾರಿ ಮಳೆ ಬಿದ್ದ ಸರ್. ಸರ್, ಮತ್ತಂಗೆ ಶನಿವಾರ ದಿನ ಸರ್ ಮೋಡ ಕವಿದ ವಾತಾವರಣ, ಮತ್ತಂಗೆ ಬಿಸಿಲಿನ ವಾತಾವರಣ, ಸಂಜೆ ಪರಿ ಸರ್ 5:30 ಚಾಲು ಆದಂತ ಮಳೆ, ಭಾರಿ ರಭಸದ ಗಾಳಿದೊಂದಿಗೆ ಹೆಚ್ಚು ಕಡಿಮೆ ಒಂದು 1 ತಾಸು 45 ಮಿನಿಟ್ ರಭಸದ ಮಳೆ ಹೊಡೆದ ಸರ್. ಬಾಳೆ ಗಿಡ ಮಂಕೊಂಡವ್ರಿ ಸರ್, ಕಪ್ಪು ಬಿದ್ದವ್ರಿ ಸರ್, ಸೋಯಾ ಟೊಂಕಿನ ಜಾಗ ಬಿದ್ದು ಅವು ಮಂಕೊಂಡವ್ರಿ ಸರ್, ತೊಗರಿ ಮಂಕೊಂಡವ್ರಿ ಸರ್. ಆ ನಮ್ಮನ ಗಾಳಿ ಮಳೆ ಜೋರ್ ಬಿದ್ದ ಸರ್. ನೀವು ಹೇಳಿದ ಪ್ರಕಾರ 100 ಸತ್ಯ ಮಾತ ಸರ್. ಈ ವಾರ ಹೆಂಗ್ ಹೇಳಿದ್ರು ಸರ್, ಮುಂದಿನ ವಾರದ ಅಡ್ವಾನ್ಸ್ ಹೇಳತ್ತೀರಿ ಸರ್ ನೀವು? ಆಯ್ತು, ಓಕೆ ಸರ್, ಥ್ಯಾಂಕ್ ಯು ಸರ್. ತಾಲೂಕಿನ ಮಿರಿ ಗ್ರಾಮದಿಂದ ಬಸವರಾಜ್ ಅತ್ನವರು ಮಾತನಾಡುವುದು. ಸರ್, ಗಾಳಿ ಭಾರಿ ಬಿಟ್ಟಿದ್ರೆ ಸರ್, ಗಾಳಿ ಅಂದ್ರೆ ಗುಟ್ಟು ಕಬ್ಬು ಪಿವು ಎಲ್ಲ ಬಿದ್ದು ಸತ್ಯನಾಶ ಆಗ ನೋಡ್ರಿ. ಮಳಿನೇ ಕಮ್ಮದ್ರಿ, ಬಹಳ ಜಿಡಿ ಜಿಡಿ ಜಿಡಿ ಮಳಿ ಅದ್ರಿ ಸರ್. ಒಟ್ಟು ನಮ್ ಮಳಿನೇ ಆಗಿಲ್ಲ ಸರ್. ಇನ್ನ ಗುರುವಾರ ಶುಕ್ರವಾರ ಒಟ್ಟು ಮಳಿ ಆಗಿಲ್ಲ ಸರ್. ಬುಧವಾರ ಶನಿವಾರ ದಿನ ಸ್ವಲ್ಪ ಚಾಲು ಆಗಿದೆ ಸರ್. ಗಾಳಿ ಅಂತೂ ಬಹಳ ಬಿಟ್ಟದ್ರಿ, ಗಾಳಿ ಎಲ್ಲ ಬಿದ್ದು ಬಿಟ್ಟವ್ರಿ, ಹತ್ತಿ ಕಬ್ಬು ಅದೆಲ್ಲ. ಅದಕ್ಕಿನ್ನ ಮುಂದ ನಾಳಿಗೆ ನಾಡದ್ ಮಳಿ ಜೋರ ಆದ್ರೆ ಚಲೋ ಅದ್ರಿ. ನಮಸ್ಕಾರ. ಆತ್ಮೀಯರೆ, ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಸಾಕಷ್ಟು ಸಮಸ್ಯೆಗಳು ಬಂದೇ ಬರ್ತಾವ. ಒಮ್ಮೆ ಮಳೆ ಇರಲಾರದೆ ಸಮಸ್ಯೆ ಆಗ್ತದ, ಒಮ್ಮೆ ಮಳೆ ಬಂದು ಸಮಸ್ಯೆ ಆಗ್ತದ, ಒಮ್ಮೆ ಗಾಳಿ ಬಂದು ಸಮಸ್ಯೆ ಆಗ್ತದೆ. ಇಂತಹ ಎಲ್ಲಾ ಸಂಕೀರ್ಣಗಳ ಸಮಸ್ಯೆಗಳನ್ನ ಕೃಷಿ ವಲಯ ಹೊತ್ತು ತರತಾ ಇದೆ. ಅಂತಹ ಒಂದು ಸಂದರ್ಭದೊಳಗೆ ಕಳೆದ ಅನೇಕ ದಿನಗಳಲ್ಲಿ ನಾವು ಬೇರೆ ಬೇರೆ ಸಮಸ್ಯೆಗಳನ್ನ ನೋಡಿವಿ. ಕೀಟಗಳ ಸಮಸ್ಯೆ ಇರಬಹುದು, ರೋಗಗಳ ಸಮಸ್ಯೆ ಇರಬಹುದು, ಜಾನುವಾರುಗಳ ರೋಗದ ಸಮಸ್ಯೆ ಇರಬಹುದು, ಅದರ ಜೊತೆಗೆ ಪ್ರವಾಹದ ಸಮಸ್ಯೆ, ಮಳೆಯ ಸಮಸ್ಯೆ. ಇದರಿಂದ ನಮ್ಮ ರೈತರು ತಾವು ನಿಜವಾಗಿಯೂ ತೊಂದರೆಗೆ ಒಳಗಾಗಿದ್ದೀರಿ, ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗೆ ದಿಕ್ಕು ತೋಚದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ಲಿಕ್ಕೂ ಸಾಕು. ಇಂತಹ ಒಂದು ಸಮಯದೊಳಗೆ ನಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಒಳ್ಳೇದನಿಸ್ತದ, ಚಲೋ ಅನಿಸ್ತದ. ಅಂತಹ ಒಂದು ಸಹಾಯ ಹಸ್ತಗಳಿಗಾಗಿ ತಾವು ಕೂಡ ಎದುರು ನೋಡ್ತಾ ಇರ್ತೀರಿ. ಇದರೊಳಗೆ ಇಲಾಖೆಗಳಿರಬಹುದು, ವಿಶ್ವವಿದ್ಯಾಲಯಗಳಿರಬಹುದು, ಸರ್ಕಾರ ಇರಬಹುದು, ತಮ್ಮ ಸಹಾಯಕ ಬರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಈಗೇನು ವಿಮೆಯ ಒಂದು ವಿಚಾರ ತಾವು ಹೇಳಿದ್ದೀರಿ, ಇದರ ಬಗ್ಗೆ ಕೂಲಂಕುಷವಾಗಿ ತಾವು ತಮ್ಮ ಸಮೀಪದ ಅಥವಾ ತಮ್ಮ ವ್ಯಾಪ್ತಿಯ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದು ಅವರ ಮೂಲಕನೇ ತಾವು ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯದ. ಆಮೇಲೆ ವಿಮಾ ಕಂಪನಿಗಳು ಜೊತೆಗೆ ಸಹಿತ ಇದರ ಬಗ್ಗೆ ಚರ್ಚೆ ಮಾಡಿ ತಮಗೆ ಯಾ ಅಧಿಕಾರಿಗಳು ಸಂಬಂಧಪಟ್ಟಿರ್ತಾರ ಅವರಿಗೆ ತಾವು ಸಂಪರ್ಕ ಮಾಡಿ ಈ ವಿಷಯಗಳನ್ನೆಲ್ಲ ಇತ್ಯರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಅದೇ ರೀತಿಯಾಗಿ ತಮಗೆ ಕೀಟಗಳ ಸಮಸ್ಯೆ ಇರಬಹುದು, ರೋಗಗಳ ಸಮಸ್ಯೆ ಇರಬಹುದು, ಅದು ಬೆಳೆಗಳ ಸಮಸ್ಯೆ ಇರಬಹುದು ಅಥವಾ ಜಾನುವಾರುಗಳ ಸಮಸ್ಯೆ ಇರಬಹುದು, ಅಂತಹ ಸಂದರ್ಭದೊಳಗೆ ತಾವು ವಿಜ್ಞಾನಿಗಳನ್ನ ತಮ್ಮ ಸಮೀಪಿರುವಂತಹ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ತಮಗೆ ಈ ಒಂದು ವಿಷಯದೊಳಗೆ ಪರಿಹಾರ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ನಮಗೆ ಸ್ಪಂದಿಸಿದಂತಹ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಆತ್ಮೀಯರೇ, ನಮ್ಮಲ್ಲಿ ಒಂದು ಪರಿಸ್ಥಿತಿ ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇನ್ನೊಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ತರಹೇವಾರಿ ಸನ್ನಿವೇಶಗಳನ್ನ ನಾವು ಪ್ರತಿ ಕ್ಷಣ ಪ್ರತಿ ದಿವಸನೂ ನೋಡ್ತಾ ಇದ್ದೀವಿ. ಕಳೆದ ವಾರ ನೀವು ಗಮನಿಸಿರಬಹುದು, ಅಮೆರಿಕದೊಳಗ ಬಹಳ ದೊಡ್ಡ ಚಂಡಮಾರುತದಿಂದ ಫ್ಲೋರಿಡಾ, ಕ್ಯಾಲಿಫೋರ್ನಿಯಾದಂತಹ ನಗರಗಳು ಚಂಡಮಾರುತದಿಂದಾಗಿ ಲಕ್ಷಾಂತರ ಜನರ ಜೀವನ ಅಲ್ಲೋಲ ಕಲ್ಲೋಲಾಯಿತು, ಅಸ್ತವ್ಯಸ್ತ ಆಯಿತು. ಕುಂಭದ್ರೋಣ ಮಳೆಯಿಂದ ಫ್ಲೋರಿಡಾದಂತಹ ಒಂದು ನಗರ ನೀರಿನೊಳಗ ಮುಳುಗೋದಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ಹಿಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರಿನೊಳಗೆ ಏನ್ ಪರಿಸ್ಥಿತಿ ಆಯಿತು ಅನ್ನೋದನ್ನ ತಾವು ಕೂಡ ಗಮನಿಸಿದ್ದೀರಿ. ಫ್ಲೋರಿಡಾದೊಳಗ ಶತಮಾನದೊಳಗೆ ಅತ್ಯಂತ ಹೆಚ್ಚಿನ ಮಳೆ ಆಯಿತು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನ ಆ ಅಂಕಿ ಸಂಖ್ಯೆ ನೋಡಿದ್ರೆ ನಮಗ ಗಾಬರಿಯಾಗುವಂತಹ ಒಂದು ಸನ್ನಿವೇಶ ಇದೆ. ಎಷ್ಟು ಮಳೆ ಆಯಿತು ಫ್ಲೋರಿಡಾದೊಳಗ ಅಂತಂದ್ರೆ ಸುಮಾರು 30 ಇಂಚು ಮಳೆ ಆಯಿತು. 30 ಇಂಚು ಅಂತಂದ್ರೆ 30 ಸೆಂಟಿಮೀಟರ್ ಅಲ್ಲ, 30 ಮಿಲಿಮೀಟರ್ ಅಲ್ಲ, 30 ಇಂಚು. ಬರೋಬ್ಬರಿ 2.5 ಫೂಟ್ ಮಳೆ ಆಯಿತು. 2.5 ಫೂಟ್ ಮಳೆ ಅಂತಂದ್ರೆ ಅದು ಜಲಪ್ರಳಯನೇ ಅಂತ ಹೇಳಿ ತಿಳ್ಕೊಳ್ರಿ. ನೀರಿನ ಸಂಪರ್ಕಕ್ಕೆ ಬಂದಂತಹ ಎಲ್ಲಾ, ಅದು ಆಸ್ತಿ ಇರಬಹುದು, ಜನ ಇರಬಹುದು, ಜಾನುವಾರುಗಳಿರಬಹುದು, ಜೀವಿಗಳಿರಬಹುದು, ಮತ್ತೆ ಬಿಲ್ಡಿಂಗ್ಗಳಿರಬಹುದು, ಎಲ್ಲವೂ ವಿನಾಶದ ಅಂಚಿಗೆ ಬಂದು ನಿಂತು ಅಂತ ಹೇಳಬಹುದು. ಎಲ್ಲಿ ನೋಡದಲ್ಲೆಲ್ಲ ನೀರು, ಎಲ್ಲಿ ನೋಡದಲ್ಲೆಲ್ಲ ಮಳೆಯ ರುದ್ರ ನರ್ತನ, ಚಂಡಮಾರುತದ ರುದ್ರ ನರ್ತನ. ಚಂಡಮಾರುತದ ವೇಗ ಎಷ್ಟಿತ್ತು? ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ 120 ಕಿಲೋಮೀಟರ್ ಪ್ರತಿ ಘಂಟೆಗೆ ವೇಗ ಇರ್ತದೆ, ಬಹಳ ಅಂತಂದ್ರೆ 150 ಕಿಲೋಮೀಟರ್ ತನಕ ಹೋಗಬಹುದು. ಆದ್ರೆ ಈ ಚಂಡಮಾರುತದ ವೇಗ ಎಷ್ಟಿತ್ತು ಅಂತಂದ್ರೆ 241 ಕಿಲೋಮೀಟರ್ ಪ್ರತಿ ತಾಸಿಗೆ. 241 ಕಿಲೋಮೀಟರ್ ಅಂತಂದ್ರೆ ಎಂಥ ಒಂದು ಭೀಕರ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರಬಹುದು ನೀವು, ಆದ್ರೆ ಕಲ್ಪನೆ ಮಾಡಿಕೊಂಡಾಗ ಮೈ ನಡಿ ಹೋಗುವಂತಹದ್ದು. ಯಾರು ಆ ಒಂದು ಶಕ್ತಿ ಎದುರು ನಿಲ್ಲುವುದಕ್ಕೂ ಕೂಡ ಸಾಧ್ಯ ಇರಲಾರದಂತಹ ಒಂದು ಪರಿಸ್ಥಿತಿಯನ್ನ ಅಮೆರಿಕ ಅವತ್ತು ಅನುಭವಿಸಿತು. ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ ಅಂತಂದ್ರೆ ಮತ್ತೆ ನಾವು ಅದೇ ಒಂದು ಉತ್ತರಕ್ಕೆ ಬರ್ತೀವಿ. ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಈ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ಒಂದೇ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ, ಇಡೀ ಭೂಮಂಡಲನೇ ಜಾಗತಿಕ ತಾಪಮಾನದಿಂದ ಇವತ್ತು ನಲಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹಿತ ಇಂಥ ಸಮಸ್ಯೆಗಳು ಉದ್ಭವ ಆಗೇ ಆಗ್ತಾವ. ಅದರೊಳಗೂ ವಿಶೇಷವಾಗಿ ಏನು ಅಟ್ಲಾಂಟಿಕ್ ಮಹಾಸಾಗರದೊಳಗ ಚಂಡಮಾರುತಗಳು ಬರ್ತಾವ, ಅದರಿಂದಾಗಿ ಅಮೆರಿಕಕ್ಕೆ ಬಹಳಷ್ಟು ಹೊಡೆತ ಬೀಳುವಂತಹದ್ದನ್ನ ನಾವು ನೋಡಿವಿ. ಅದು ಇತಿಹಾಸ ಕೂಡ ಇದೆ. ಮತ್ತ ಮುಂದಿನ ದಿನಗಳಲ್ಲಿ ಅಂಥ ಚಂಡಮಾರುತಗಳು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗ ಬರ್ತಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದು ಅಮೆರಿಕಕ್ಕಷ್ಟೇ ಅಲ್ಲ, ಅಥವಾ ನಮ್ಮಲ್ಲಿ ಆದಂತಹ ಪ್ರವಾಹಗಳು ನಮಗಷ್ಟೇ ಸೀಮಿತ ಆಗಿಲ್ಲ, ಜಗತ್ತಿನ ಎಲ್ಲಾ ಭಾಗಗಳಲ್ಲಿ ಇಂಥ ಒಂದಿಲ್ಲ ಒಂದು ನೈಸರ್ಗಿಕ ವಿಕೋಪಗಳು ಇದ್ದೇ ಇರ್ತಾವ. ಅದಕ್ಕೆ ನಮ್ಮ ನಡೆಯನ್ನ ನಾವು ಶುದ್ಧೀಕರಣ ಮಾಡಿಕೊಳ್ಬೇಕಾಗ್ತದೆ. ಆತ್ಮೀಯರೆ, ಈ ಸಮಯದೊಳಗೆ ಕೊಡಗಿನೊಳಗಾದಂತಹ ಏನು ನೈಸರ್ಗಿಕ ವಿಪತ್ತನ್ನ ನಾವು ನೆನಪಿಸಿಕೊಳ್ಳಬಹುದು. 2019 ಏನಾಯ್ತು, ಪ್ರವಾಹ ಬಂದು ಅಲ್ಲಿಯ ಜನಜೀವನ ಅಸ್ತವ್ಯಸ್ತ ಆಯ್ತು, ಗುಡ್ಡಗಳು ಕುಸಿದು ಹೋದವು, ಸೇತುವೆಗಳು ರಸ್ತೆಗಳು ಎಲ್ಲಾ ವಿನಾಶದ ಅಂಚಿಗೆ ಬಂದು ನಿಂತು. ನಮ್ಮ ಕೊಡಗು ಅಂತಂದ್ರೆ ಸೌಂದರ್ಯಕ್ಕೆ ಹೆಸರುವಾಸಿಯಾದಂತಹ ಒಂದು ಕೊಡಗು. ಈ ಕೊಡಗಿನೊಳಗ ಸಾಕಷ್ಟು ವಿಸ್ಮಯಗಳು ಅದಾವ. ಈ ವಿಸ್ಮಯದೊಳಗ ಈಗೇನು ನಾವು ಆ ಪ್ರವಾಹ ಆಯಿತು ಕೊಡಗಿನೊಳಗ ಅನ್ನೋದನ್ನ ನೆನಪು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ಏನು ಕಾರಣ ಅಂತ ಹೇಳಿ ತಜ್ಞರು ವಿಚಾರ ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನ ನಾವು ನೋಡೋಣ. ಕೊಡಗಿನ ವಿಸ್ಮಯಗಳಲ್ಲಿ ನೆಲದ ಒಳಗೆ ಹರಿತಾ ಇರುವಂತಹ ನದಿಗಳದಾವ, ಅಂದ್ರೆ ಗುಪ್ತಗಾಮಿನಿ ನದಿಗಳು. ಈ ನೈಸರ್ಗಿಕ ಭೂಗತ ಹೊಳೆಗಳು ಭಾರಿ ಮಳೆ ಪ್ರದೇಶವಾದಂತಹ ಕೊಡಗಿನ ಗುಡ್ಡುಗಾಡುಗಳ ಇಳಿಜಾರಿನ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸ್ತಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಯಾವಾಗ ಜಲಚಕ್ರ ಕದಡುತ್ತದ ಆಗ ಪ್ರವಾಹ, ಭೂಕುಸಿತ ಮುಂತಾದಂತಹ ಪ್ರಕೃತಿ ವಿಕೋಪಗಳು ಉಂಟಾಗ್ತವ. ಕೊಡಗಿನ ಪ್ರದೇಶ ತನ್ನ ಅಂತಿಮ ಶಿಥಿಲೀಕರಣ ಹಂತದೊಳಗ ಅದ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಡ್ತಾ ಇದ್ದಾರೆ. ನೈಸರ್ಗಿಕವಾಗಿಯೇ ತನ್ನ ಇಳಿಜಾರಿನ ಸ್ಥಿರತೆ ಕಾಪಾಡಿಕೊಳ್ಳುವುದಕ್ಕೆ ಒಂದು ಪ್ರಕ್ರಿಯೆ ಇರುತ್ತದ, ಅದೇ ಗುಪ್ತಗಾಮಿನಿ ನದಿಗಳು. ಏನಾಗ್ಯದ ಅಂತಂದ್ರೆ ಮಾನವನ ಹಸ್ತಕ್ಷೇಪದಿಂದ ನೀರಿನ ಹರಿವಿಗೆ ತಡೆ ಉಂಟಾಗ್ಯದ. ಆಗ ಅಲ್ಲಿನ ಮಣ್ಣಿನ ತೇವಾಂಶ ಹೆಚ್ಚಾಗಿ ಮಣ್ಣು ತನ್ನ ಶಕ್ತಿಯನ್ನು ಕಳ್ಕೊಂಡು ಭೂಕುಸಿತದ ಸಂಭವನೀಯತೆಯನ್ನ ಹೆಚ್ಚಿಸುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಸಹಜ ಕೂಡ ಹೌದು. ಕೊಡಗಿನ ಭೂಕುಸಿತದ ಸ್ಥಳಗಳಲ್ಲಿ ಹೊಸದಾಗಿ ಹರಿದು ಬರ್ತಾ ಇರುವಂತಹ ಸಣ್ಣ ಸಣ್ಣ ಹೊಳೆಗಳು ಕಾಣಿಸ್ತಾ ಇದ್ದಾವ. ಆದ್ರೆ ಈ ಹೊಳೆಗಳೇ ಕುಸಿತಕ್ಕಿಂತ ಮೊದಲು ಗುಪ್ತಗಾಮಿನಿಗಳಾಗಿ ಹರಿತಾ ಇದ್ದವು. ನಗರೀಕರಣ ಮತ್ತು ಅರಣ್ಯನಾಶ ಕೊಡಗಿನ ಈ ದುಸ್ಥಿತಿಗೆ ಪ್ರಮುಖವಾದಂತಹ ಒಂದು ಕಾರಣ ಅಂತೇಳಿ ತಿಳಿದು ಬರ್ತಾ ಇದೆ. ನಾವು ನಗರೀಕರಣವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ವಿಶೇಷ ಜಲಾನಯನವನ್ನ, ಅದರ ಭೂಗತ ಜಲಬಂಧವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ವೈಜ್ಞಾನಿಕವಾಗಿ ಸಮತೋಲನ ಕಾಪಾಡಿಕೊಂಡ್ರೆ ಪ್ರಕೃತಿ ವಿಕೋಪಗಳ ತೀವ್ರತೆ ಕಡಿಮೆ ಮಾಡಬಹುದು ಮತ್ತು ಹಾನಿಯನ್ನ ತಡಿಬಹುದು ಅಂತ ಹೇಳಿ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದ್ರ ಮನುಷ್ಯನ ಮೂಗು ತೂರಿಸುವಿಕೆಯಿಂದ ಇಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾದದನ್ನ ನಾವು ನೋಡ್ತಾ ಇದ್ದೀವಿ. ಆತ್ಮೀಯರೇ, ಈಗ ಹಸ್ತಮಳೆ ನಡೆದ ಈ ಹಸ್ತಮಳೆ 27ನೇ ತಾರೀಕು ಪ್ರವೇಶ ಆಗಿದೆ. ಇದರ ಅವಧಿ ಬರುವ ಅಕ್ಟೋಬರ್ 10 ತನಕನೂ ಇರ್ತದೆ. ಈ ಸಲ ಹಸ್ತಮಳೆ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾನ್ಸೂನ್ ಮಾರುತಗಳು ದುರ್ಬಲ ಆಗಬಹುದು ಈ ಸಮಯದೊಳಗೆ ಅನ್ನುವಂತಹ ಮಾತು ಅದ. ಆಗ್ನೇಯ ಭಾರತದ ಕೆಲವು ಕಡೆ ವಾಯುಭಾರ ಕುಸಿತದಿಂದ ಹೆಚ್ಚು ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಇಲ್ಲಿ ಅದ. ಆಗ್ನೇಯ ಭಾರತ ಅಂತಂದ್ರೆ ನಮ್ಮ ದಕ್ಷಿಣ ಭಾರತದ ಒಂದು ಭಾಗ ಅಂತ ಹೇಳಿ ತಿಳ್ಕೋಬೇಕು. ಮಲೆನಾಡು ಬಯಲುಸೀಮೆ ಪ್ರದೇಶಗಳಲ್ಲಿ ಥಂಡಿಯ ವಾತಾವರಣ ಇರಬಹುದು ಅನ್ನುವಂತಹ ಒಂದು ವಿಚಾರ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ದಕ್ಷಿಣದ ಕೆಲವು ಕಡೆ ಸಾಧಾರಣ ಮಳೆ ಸಂಭವ ಅದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನ ಉಳಿದಂತಹ ಮಳೆ ದಿನಗಳನ್ನ ನೋಡೋಣ. ದಿನಾಂಕ ಅಕ್ಟೋಬರ್ 4, 5, 6, 8, 9 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ನೀಡುತ್ತಾ ಇದ್ದಾರೆ. ಈ ದಿನಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಅಕ್ಟೋಬರ್ 4, 5, 6, 8, 9 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಸೂಚನೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಅಕ್ಟೋಬರ್ 5 ಬರುವ ಮಂಗಳವಾರ ಅಕ್ಟೋಬರ್ 11 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ವಾರ ಏನು ವಾತಾವರಣ ಇತ್ತು ಅಂದ್ರೆ ಮಿಶ್ರ ವಾತಾವರಣವನ್ನ ನಾವು ಕಳೆದ ವಾರ ನೋಡಿದ್ವಿ. ಬಿಸಿಲಿನ ವಾತಾವರಣ, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಅದರ ಜೊತೆಗೆ ಗುಡುಗು, ಮಿಂಚುಗಳು, ಮಳೆ, ಈ ಎಲ್ಲ ಸನ್ನಿವೇಶಗಳನ್ನು ನಾವು ಕಳೆದ ವಾರ ನೋಡಿದ್ವಿ. ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಇರುತ್ತದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಮೊದಲಿನ 3 ಅಂತಂದ್ರೆ ಶುಕ್ರವಾರ ತನಕ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಇನ್ನು ಶನಿವಾರದ ನಂತರ ಮಂಗಳವಾರ ತನಕ ಸ್ವಲ್ಪ ವಾತಾವರಣ ಬದಲಾವಣೆ ಆಗುತ್ತದೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಈ ಸಮಯದೊಳಗೆ ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆಯ ಮಳೆ ಕೂಡ ಆಗ್ತದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಅಂದ್ರೆ ಈ ವಾರದೊಳಗೆ ನಾವು 2 ಭಾಗಗಳನ್ನ ಮಾಡಬಹುದು. 3 ಮೊದಲ, ಆಮೇಲೆ 4. ಯಾರ್ಯಾರಿಗೆ ಬಿಸಿಲಿನ ವಾತಾವರಣ ಬೇಕಾಗಿದೆ ಮುಂದಿನ 3 ತಮಗೆ ಅದು ಸಿಗ್ತದೆ. ಇನ್ನು ಮಳೆ ಯಾರಿಗೆ ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆ ಮಳೆ ಕೂಡ ಸಿಗುವಂತಹ ಸಾಧ್ಯತೆಗಳು. ಒಳ್ಳೆ ಮಳೆ ಅಂತ ಹೇಳಿ ಹೇಳಬಹುದು 4. ಅದರ ನಂತರ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ರೀತಿ ಮುಂದಿನ ವಾರದೊಳಗೆ ಸಹಿತ ಒಳ್ಳೆ ಮಳೆಗಳನ್ನ ನಾವು ನೋಡಬಹುದಾಗಿದೆ. ಇದು ತಮ್ಮ ಗಮನದೊಳಗಿರಲಿ. ಕೆಲವು ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಅದ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಶುಕ್ರವಾರ ತನಕ ಅಷ್ಟೇ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಈ ಮಳೆಯ ವಾತಾವರಣ ಈ ವಾರಲ್ಲದೆ ಮುಂದಿನ ವಾರ ಸಹಿತ ಮುಂದುವರಿಯುತ್ತದ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು. ಎಲ್ಲಾ ಜಿಲ್ಲೆಗಳಲ್ಲಿ ಓವರ್ಆಲ್ ಒಂದು ವಾರದ ಅವಧಿಯೊಳಗೆ ಉತ್ತಮವಾದಂತಹ ಮಳೆಯನ್ನ ನಾವು ಈ ವಾರ ಕೂಡ ನಿರೀಕ್ಷೆ ಮಾಡಬಹುದಾಗಿದೆ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 5 ಬಹುತೇಕ ಒಣ ವಾತಾವರಣ ಇರುತ್ತದೆ, ಮಳೆಯ ಸಾಧ್ಯತೆಗಳು ಶೇಕಡ 10%. ಗುರುವಾರ 6 20, ಶುಕ್ರವಾರ 7 80, ಶನಿವಾರ 8 85, ರವಿವಾರ 9, ಸೋಮವಾರ 10 ಮತ್ತು ಮಂಗಳವಾರ 11 ಈ 3 ಶೇಕಡ 90% ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 67 mm ಮಳೆ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 5 ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡ 40%. ಗುರುವಾರ 6 75, ಶುಕ್ರವಾರ 7 ಮಂಗಳವಾರ 11 ತನಕ ಮಳೆಯ ಸಾಧ್ಯತೆಗಳು ಶೇಕಡ 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 62 mm ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡ 15%. ಗುರುವಾರ 6 60, ಶುಕ್ರವಾರ 7 75, ಶನಿವಾರ 8 85, ರವಿವಾರ 9, ಸೋಮವಾರ 10 ಮತ್ತು ಮಂಗಳವಾರ 11 ಈ ಮೂರು ದಿವಸ ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗೆ ಸುಮಾರು 67 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 5ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡಾ 20%. ಗುರುವಾರ 6ನೇ ತಾರೀಕು 55, ಶುಕ್ರವಾರ 7, ಶನಿವಾರ 8, ಈ ಎರಡು ದಿವಸ 80, ರವಿವಾರ 9ನೇ ತಾರೀಕು 85, ಸೋಮವಾರ 10 ಮತ್ತು ಮಂಗಳವಾರ 11, ಈ ಎರಡು ದಿವಸ ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 73 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 5ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 20, ಅಂದರೆ ಬಹುತೇಕ ಒಣ ವಾತಾವರಣ. ಗುರುವಾರ 6ನೇ ತಾರೀಕು ಶೇಕಡಾ 60, ಶುಕ್ರವಾರ 7ನೇ ತಾರೀಕು 70, ಶನಿವಾರ 8, ರವಿವಾರ 9, ಈ ಎರಡು ದಿವಸ 80, ಸೋಮವಾರ 10 ಮತ್ತು ಮಂಗಳವಾರ 11, ಈ ಎರಡು ದಿವಸ ಶೇಕಡಾ 90%. ಕೊಪ್ಪಳ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 58 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ ಮಳೆ ಸಾಧ್ಯತೆಗಳು ಶೇಕಡಾ 20%, ಅಂದ್ರೆ ಒಣ ವಾತಾವರಣ ಇರಬಹುದಾಗಿದೆ ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ ದಿವಸ. ಗುರುವಾರ 6ನೇ ತಾರೀಕು ಶೇಕಡಾ 60, ಶುಕ್ರವಾರ 7ನೇ ತಾರೀಕು 75, ಶನಿವಾರ 8ನೇ ತಾರೀಕು 85, ರವಿವಾರ 9, ಸೋಮವಾರ 10 ಮತ್ತು ಮಂಗಳವಾರ 11, ಈ ಮೂರು ದಿವಸ ಶೇಕಡಾ 90%. ಯಾದಗಿರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 67 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ 5ನೇ ತಾರೀಕು ಬುಧವಾರ ಬಹುತೇಕ ಒಣ ವಾತಾವರಣ, ಮಳೆಯ ಸಾಧ್ಯತೆಗಳು ಶೇಕಡಾ 20, ಗುರುವಾರ 6ನೇ ತಾರೀಕು 55, ಶುಕ್ರವಾರ 7ನೇ ತಾರೀಕು 70, ಶನಿವಾರ 8ನೇ ತಾರೀಕು 80, ರವಿವಾರ 9ನೇ ತಾರೀಕು 85, ಸೋಮವಾರ 10 ಮತ್ತು ಮಂಗಳವಾರ 11, ಈ ಎರಡು ದಿವಸ ಶೇಕಡಾ 90%. ಬಳ್ಳಾರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 55 ಮಿಲಿಮೀಟರ್ನಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 5ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 25%, ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ 6ನೇ ತಾರೀಕು 60, ಶುಕ್ರವಾರ 7ನೇ ತಾರೀಕು 75, ಶನಿವಾರ 8ನೇ ತಾರೀಕು 80, ರವಿವಾರ 9ನೇ ತಾರೀಕು 85, ಸೋಮವಾರ 10ನೇ ತಾರೀಕು ಅಲ್ಲದೆ ಮಂಗಳವಾರ 11ನೇ ತಾರೀಕು ಶೇಕಡಾ 90% ಅನ್ನುವಂತಹ ಸೂಚನೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 78 ಮಿಲಿಮೀಟರ್ನಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 5ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡಾ 10%. ಗುರುವಾರ 6ನೇ ತಾರೀಕು 60, ಶುಕ್ರವಾರ 7ನೇ ತಾರೀಕು 80, ಶನಿವಾರ 8ನೇ ತಾರೀಕು 75, 9ನೇ ತಾರೀಕು ರವಿವಾರ 85, ಸೋಮವಾರ 10 ಮತ್ತು ಮಂಗಳವಾರ 11, ಈ ಎರಡು ದಿವಸ ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 72 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ 5ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡಾ 30%. ಗುರುವಾರ 6ನೇ ತಾರೀಕು 80, ಶುಕ್ರವಾರ 7ನೇ ತಾರೀಕು 85, ಶನಿವಾರ 8ರಿಂದ ಮಂಗಳವಾರ 11ನೇ ತಾರೀಕಿನ ತನಕ 4 ದಿವಸಗಳವರೆಗೆ ಮಳೆಯ ಸಾಧ್ಯತೆಗಳು ಶೇಕಡಾ 90%. ಜೈರಾಬಾದ್ ತಾಲೂಕಿನೊಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 58 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು, ಮಳೆಯ ಪ್ರಮಾಣ ಎಷ್ಟು ಇರಬಹುದು ಅನ್ನೋದ್ರ ಬಗ್ಗೆ ಆಯಿತು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಇನ್ನೊಂದ್ಸಲ ನಾನು ತಮಗ ನೆನಪು ಮಾಡಿಕೊಡ್ತಾ ಇದ್ದೀನಿ. ಮೊದಲಿನ 3 ದಿವಸಗಳು ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಶನಿವಾರದ ನಂತರ ಅಂದ್ರೆ 8ನೇ ತಾರೀಕಿನಿಂದ ಮಂಗಳವಾರ ತನಕನು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಯಾರ್ಯಾರಿಗೆ ಮಳೆ ಬೇಕಾಗಿದೆ ಈ ವಾರದ ಅವಧಿಯೊಳಗೆ ಮಳೆ ಸಿಗಬಹುದು, ಮತ್ತು ಇನ್ನು ಬಿತ್ತನೆ ಮಾಡಬೇಕು ಅನ್ನುವಂಥವರು ಈ ವಿಚಾರದ ಕಡೆ ಗಮನ ಕೊಡಬೇಕು. ಅನೇಕರು ತಾವು ಕಡಲೆ ಬಿತ್ತನೆ ಮಾಡಬೇಕು ಅನ್ನುವಂತಹ ವಿಚಾರದೊಳಗಿದ್ದೀರಿ. ಈ ಸೂಚನೆಗಳನ್ನು ಗಮನಿಸಿ ತಮ್ಮ ಅನುಭವದ ಜೊತೆಗೆ ಲೆಕ್ಕ ಹಾಕಿ ಮುಂದುವರಿಬೇಕು ಬೇಡೋ ಅನ್ನೋದನ್ನ ತಾವು ನಿರ್ಧಾರ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈ ವಾರ ಮುಗಿದ ನಂತರನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ರೀತಿ ಅಲ್ಲೂ ಕೂಡ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಅದರ ನಂತರ ಬಹುಶಃ ಮಳೆ ಕಡಿಮೆ ಆಗ್ತದೆ ಅನ್ನುವಂತಹ ಸೂಚನೆ ಕೂಡ ಇರುವುದರಿಂದ ಇಲ್ಲಿ ತಮಗ ಯಾವ ರೀತಿ ಸಾಧ್ಯತೆಗಳದಾವ ಅವುಗಳನ್ನು ನೋಡಿಕೊಂಡು ಮುಂದುವರಿಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಂಡು ಅದರ ಉಪಯೋಗವನ್ನ ಪಡ್ಕೊಳ್ಬೇಕು. ಅದರ ಜೊತೆಗೆ ಮೇಘ ಸಂದೇಶದ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಅದನ್ನ ತಾವು ಯೂಟ್ಯೂಬ್ನೊಳಗ ಹುಡುಕಾಡಿ ಸದಸ್ಯತ್ವ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ಪ್ರತಿ ವಾರ ಬಿಡುಗಡೆ ಆಗುವಂತಹ ಮುನ್ನೋಟ ತಮಗ ಸಿಗ್ತದ. ಈ ಯೂಟ್ಯೂಬ್ ಚಾನೆಲ್ ಅನ್ನ ತಾವಲ್ಲದೆ ತಮ್ಮ ಎಲ್ಲ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಹೇಳಿ ಅವರು ಕೂಡ ಸದಸ್ಯತ್ವ ಮಾಡಿಕೊಂಡ್ರೆ ಅವರಿಗೂ ಕೂಡ ಅನುಕೂಲ ಆಗ್ತದ. ಇನ್ನು ಅನೇಕ ಆಪ್ಗಳದಾವ, ನಾವು ಕಾಲಕಾಲಕ್ಕೆ ನಿಮಗ ಅದನ್ನ ಹೇಳ್ತಾ ಇದ್ದೀವಿ. ಮೇಘದೂತ ಅನ್ನುವಂತಹ ಆಪ್, ದಾಮಿನಿ ಅನ್ನುವಂತಹ ಆಪ್, ದಾಮಿನಿ ಬಹಳ ಮುಖ್ಯವಾದಂತಹ ಆಪ್. ಕಳೆದ ವಾರ ಕೂಡ ನಾವು ಹೇಳಿದ್ವಿ ಗುಡುಗು ಮಿಂಚುಗಳಿಂದ ಕೂಡಿದಂತಹ ಮಳೆ ಅದ ಅಂತ ಹೇಳಿ. ಒಂದು ದುರಂತದ ಘಟನೆ ಘಟಿಸಿದೆ ಯಾದಗಿರಿ ಜಿಲ್ಲೆ ಒಳಗ, ಮತ್ತ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಸಿಡಿಲಿನಿಂದ ಆದಂತಹ ಅನಾಹುತಗಳ ಬಗ್ಗೆ ನಮಗ ವರದಿ ಬಂದಾವ. ಯಾದಗಿರಿ ಒಳಗ ಬಹಳ ದೊಡ್ಡ ಘಟನೆ ಆಗಿದೆ, ಇಂಥ ದುರ್ಘಟನೆಗಳು ಆಗಬಾರದು. ಸಿಡಿಲುಗಳಿಂದ ನಾವು ಯಾವತ್ತೂ ಸುರಕ್ಷಿತವಾಗಿ ಇರಬೇಕು ಅಂತಂದ್ರ ಇಂಥ ಒಂದು ತಂತ್ರಜ್ಞಾನವನ್ನ ನಾವು ಉಪಯೋಗ ಮಾಡಿಕೊಳ್ಬೇಕು. ಒಂದು ಯಾವತ್ತೂ ನಾವು ಗಮನದೊಳಗೆ ಇಡಬೇಕು ಏನಪ್ಪ ಅಂತಂದ್ರ ಇಂಥ ವಾತಾವರಣದೊಳಗೆ ಯಾವುದೇ ಕಾರಣಕ್ಕೂ ನಾವು ಗಿಡದ ಕೆಳಗೆ ನಿಲ್ಲಬಾರದು, ಮೊಬೈಲ್ನೊಳಗೆ ಮಾತಾಡಬಾರದು, ಸೈಕಲ್ ಮೋಟಾರ್ ಸೈಕಲ್ ಇಂಥ ವಾಹನಗಳ ಮೇಲೆ ಬಯಲಿನೊಳಗೆ ತಿರುಗಾಡಬಾರದು ಅನ್ನುವಂತಹ ವಿಚಾರ ತಮ್ಮ ಗಮನದೊಳಗೆ ಯಾವತ್ತೂ ಇರಬೇಕು. ಮಳೆಯೊಳಗೆ ತೋಯಿಸಿಕೊಂಡ್ರೂ ಅಡ್ಡಿ ಇಲ್ಲ, ನೆಗಡಿ ಬಂದ್ರೆ ಅಡ್ಡಿ ಇಲ್ಲ, ಆದ್ರೆ ತಾವು ಗಿಡದ ಕೆಳಗೆ ಆಶ್ರಯ ತಗೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಇದನ್ನ ನಾವು ನಮ್ಮ ತಲೆಯೊಳಗೆ ಅಚ್ಚೊತ್ತಿ ಇಟ್ಟುಕೊಳ್ಬೇಕಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ ಮತ್ತು ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ರೈತ ಮಿತ್ರರಿಗೆ, ಆಸಕ್ತರಿಗೆ, ಕೇಳುಗರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಲದ ಹಬ್ಬ ತಮ್ಮೆಲ್ಲರಲ್ಲಿ ಸಂಭ್ರಮ ಉಲ್ಲಾಸಗಳನ್ನ ತರಲಿ, ಸಮೃದ್ಧಿಯನ್ನ ತರಲಿ ಅಂತೇಳಿ ನಾವು ಹಾರೈಸ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 574ನೇ ಸಂಚಿಕೆ ಕೇಳಿದ್ರಿ. ಇನ್ನು ಮುಂದೆ ಮೆಣಸಿನಹಾಳ ಗ್ರಾಮದ ಯಲ್ಲಪ್ಪ ಮಲ್ಲಪ್ಪ ಚೌಡಕಿ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. ಧರಣಿ ಬಳಗಮ್ಮ ಕರುಣೆಯಲ್ಲಮ್ಮ ಸರಿಯ ಗಾಯನ ಧರಣಿ ಬಳಗಮ್ಮ ಕರುಣೆಯಲ್ಲಮ್ಮ ಎಂದು ಹೇಳಲಿ ನಿನ್ನ ಕೌತುಕವ ಏನು ಹೇಳಲಿ ನಿನ್ನ ಕೌತುಕವ ನೀ ನಾರಿಯಲ್ಲಿ ತಿಮ್ಮಿ ತೆಳಗಿರಿ ಏಕರಿಂಬವ ನಾದಿಯಲ್ಲಿ ತಿಮ್ಮಿ ತೆಳಗಿರಿ ಏಕರಿಂಬವ ನಾದಿಯುಳ್ಳವ ಸೋದ ಮೂವರ ಸೆರೆಗಳಲ್ಲೇ ಗೆಳೆದ ತೊಗಳನ್ನು ಮಾನ ಕಾರ್ಯ ಅವರಿಗಿತ್ತು ಮಾನ ಕಾರ್ಯ ಮಾನವಿತ್ತು ಮಾನ ಕಾರ್ಯ ಅವರಿಗಿತ್ತು ಮಾನ ಕಾರ್ಯ ಮಾನವಿತ್ತು ಸರಿಯ ಗಾಡಿನ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ ಧರಣಿವರಗಮ್ಮ ಕರುಣೆಯಲ್ಲಮ್ಮ ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ ನೀ ನಿತ್ಯ ಬೆಳಗ್ಗೆ ರಜಿತ ಗಿರಿ ಒಳಗೆ ಕೌತುಕ ಮನು ಕೈಯ ಬರವ ಪ್ರಾಣ ಹತವ ಮಾಡಿದೆ. ಕೃತಕ ಮದು ಕೈಯ ಬರವ ಪ್ರಾಣ ಹತವ ಮಾಡಿದೆ. ಸರಿಯ ಗಾಳಿನ ತೆರಗಿ ಒಳಗಮ್ಮ ಕರಿಣೆಯಲ್ಲಮ್ಮ. ಗಾಡಿನಿಂದರಳಿ ಒಳಗಮ್ಮ ಕರುಣೆಯಲ್ಲಮ್ಮ. ತ್ರಿತ್ರಾಯುಗದಲ್ಲಿ ಭೂಮಿಯನ್ನು ಜನಸಿ ರಾಘವನ ಸ್ತ್ರೀಯನಸಿ ರಾಘವನ ಸ್ತ್ರೀಯನಸಿ ಕೋಟಿ ಬಳಗವ ಕೂಡಿಕೊಂಡ ಸೇತು ಬಂಧನ ಕಟ್ಟಿ ಕಲಹಕ್ಕೆ. ಕೋಟಿ ಬಳಗವ ಕೂಡಿಕೊಂಡ ಸೇತು ಬಂಧನ ಕಟ್ಟಿ ಕಲಹಕ್ಕೆ. ಪಾತಕ ರಾವಣನ ಕುಲ ಗೋತ್ರವ ಹಾಡು ಮಾಡಿದಿ. ಸರಿಯ ಗಾಳಿಯಿಂದರಲಿ ಒಳಗಮ್ಮ ಕರುಣೆಯಲ್ಲಮ್ಮ. ಸರಿಯ ಗಾಳಿನ ತೆರಳಿ ಒಳಗಮ್ಮ ಕರುಣೆಯಲ್ಲಮ್ಮ. ದ್ವಾಪರ ಯುಗದಲ್ಲಿ ದ್ರುಪದಿ ಪತ್ನಿಯಾಗಿ ಪತ್ನಿಯಾಗಿ ಪಂಚ ಪಾಂಡವರಿಗೆ. ದ್ರುಪದಿಯಲ್ಲಿ ಪತ್ನಿಯಾಗಿ ಪತ್ನಿಯಾಗಿ ಪಂಚ ಪಾಂಡವರಿಗೆ. ಪಾಪಿ ಗೌರವ ಕರ್ಣ ವಿಶ್ವಾಸ ಪಾಪ ಕೊಡಲಿನ ಜನ್ಮಕ್ಕೆ. ಕೋಪಚಾರವ ತಾಳಿನರಕರ ಕೂಪದಲ್ಲಿ ಕುಲ ಕುಲವ ಕೆಳವೀತಿ. ಸರಿಯ ಗಾಡಿಯಂದರಣಿ ಒಳಗಮ್ಮ ಕರುಣೆಯಲ್ಲಮ್ಮ. ಸರಿಯ ಗಾಡಿಯಂದರಣಿ ಒಳಗಮ್ಮ ಕರುಣೆಯಲ್ಲಮ್ಮ. ಕಲಿಯುಗ ಬೆಳಗಾದಿ ಎಲ್ಲಮ್ಮ ಮದಗ್ನಿರಿಸಿಯೇ ಭಾರ್ಯಾರ್ಯಮ್ಮ. ಕಲಹದರೆಗೆ ಕಾಟಿ ವೀರರ ತಲೆಯ ಬೈಸಿ ಬಿಟ್ಟಯಲ್ಲಮ್ಮ. ಕಲಹದರೆಗೆ ಕಾಟಿ ವೀರರ ತಲೆಯ ಬೈಸಿ ಬಿಟ್ಟಯಲ್ಲಮ್ಮ. ಹರಿದರ ಶಿಶುರಾರಾಧೀಶೆ ನಡಗೊಳಸಿಯ ಪ್ರಿಯ ಮಾತೆ ಯಾರ್ಯಮ್ಮ. ಸರಿಯ ಗಾಯನೆ ತರಣಿ ಒಳಗಮ್ಮ. ಇದೇ ಕಲಾವಿದರಿಂದ ಇನ್ನೊಂದು ಚೌಡಕಿ ಪದ. ಆಯಿ ಅನುಭವನದ ಮೇಲೆ ಅನುಭವ ತಿಳಿಯಬೇಕು. ಅನುಭವನದ ಮೇಲೆ ಅನುಭವ ತಿಳಿಯಬೇಕು. ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ. ಅನುಭವದ ಮೇಲೆ ಅನುಭವ ತಿಳಿಯಬೇಕು. ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ. ಸತ್ಯ ಬೆಳೆದ ಕಟ್ಟೆಯಂತ ಪಿತೃಗಿಂತ ಪುರದಳು ಬೀಳು ಭೂಮಿ ದಿಳು ಬಾರಿ ಬಿಡು ವ್ಯಸನ ಬಿಳಿ ದುರ್ವ್ಯಸನ. ಸತ್ಯ ಬೆಳೆದ ಕಟ್ಟೆಯಂತೆ ಪಿತೃಗಿಂತ ಪುರದೊಳು ಬೀಳು ಭೂಮಿ ನೀಳು ಮಾಡಿ ಬಿಡಿಯಸನ ಬಿಡು ದುರ್ವ್ಯಸನ. ಹೋಗುತ್ತೇನೆ ಒಯ್ಯಲಿಲ್ಲ ಬರುತ್ತೇನೆ ತರಲಿಲ್ಲ. ಹೋಗುತ್ತೇನೆ ಒಯ್ಯಲಿಲ್ಲ ಬರುತ್ತೇನೆ ತರಲಿಲ್ಲ. ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ. ಹೋಗುತ್ತೇನೆ ಒಯ್ಯಲಿಲ್ಲ ಬರಿತೇನೆ ತರಲಿಲ್ಲ. ಒಣಮಾದಿಗೆ ಹಣೆ ಹಣೆ ಬಡಕೊಂಡಿ ಸುಳ್ಳೇ ಬಡಕೊಂಡಿ. ಹಾಸಿಗಿನ ಹೆಸಿ ಕಟ್ಟಿ ಹೆಸಿ ಕಟ್ಟಿ ಅರಬಲ ಗಾಸಿಗಾಗಿ ಮನಗಚ್ಚಿಕೊಂಡಿ ಮೈಗಚ್ಚಿಕೊಂಡಿ. ಹಾಸಿಗಿನ ಹೆಸಿ ಕಟ್ಟಿ ಹೆಸಿ ಕಟ್ಟಿ ಅರಬಲ ಗಾಸಿಗಾಗಿ ಮನನೆಚ್ಚಿಕೊಂಡಿ ಮೈಗಚ್ಚಿಕೊಂಡಿ. ಮನಸ್ಸಿಗೂ ಮರ್ಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಯಮಲುಳಕೊಂಡಿ ಮಾಯದ ಮರ್ಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಯಮಲುಳಕೊಂಡಿ ಕರಿಗಿದ್ದ ದೀಪದಂತೆ ಇರಿಗಿತ್ತು ಒಲಿವತ್ತು ನಾಳೆಗಿದ್ದ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಕರಿಗಿಟ್ಟ ದೀಪದಂತೆ ಇರಿಗಿತ್ತು ಒಲಿವತ್ತು ನಾಳೆಗಿಂತ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಕಾಯಕಾಂತನ ಗುಡಿಯೋ ಎಂದಿದ್ದರು ಒಂದಿನ ಮಣ್ಣ ಉಳಿಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಗುರುವರನನ್ನು ಕಂಡು ಮುಕ್ತಿ ಪಡೆಯೋ